ವಿಶ್ವ ಮಣ್ಣು ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಇರ್ತೀವಿ. ಈ ಮಣ್ಣಿನ ಫಲವತ್ತತೆಯಾಗಿರ್ಬೋದು, ಮಣ್ಣಿನ ಒಂದು ನಾಶವಾಗುವಿಕೆ, ಮಣ್ಣಿನ ಒಂದು ಗುಣಧರ್ಮವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ನಾವೇನು ಮಾಡಬೇಕು, ಇತ್ತೀಚಿನ ದಿನಗಳಲ್ಲಿ ಈ ರಾಸಾಯನಿಕ ವಸ್ತುಗಳ ಅತಿಯಾದ ಬಳಕೆಯಿಂದ ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ಹಾಗೆಯೇ ಕೊಚ್ಚಿಕೊಂಡು ಹೋಗುವ ಮಳೆ, ಬೀಸುವ ಬಿರುಗಾಳಿಗಳು, ಭೂಮಿಯ ಮೇಲ್ಪದರು ನಾಶವಾಗಿ ಉತ್ಪಾದನೆಯ ಮಟ್ಟವು ಕೂಡ ಕಡಿಮೆಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಮಣ್ಣನ್ನು ಸಂರಕ್ಷಣೆ ಮಾಡುವಂತಹ ವಿಚಾರವಾಗಿ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಭಾಭವನದಲ್ಲಿ ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮ 2024 ಆಯೋಜಿಸಲಾಗಿತ್ತು. ಬಂದ ನಾವು ಮಣ್ಣಲ್ಲೇ ಹೀರಬೇಕು, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಹೀರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು, ನಂಬಿ ಕೆಟ್ಟವರಿಲ್ಲ ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು, ಸುಜಲ ಜಲನಯನ ಅಭಿವೃದ್ಧಿ ಯೋಜನೆ, ಕೃಷಿ ಮಹಾವಿದ್ಯಾಲಯ, ಆತ್ಮ ಯೋಜನೆ ಕೃಷಿ ಇಲಾಖೆ ಹಾಗೂ ಕೃಷಿ ತಂತ್ರಜ್ಞರ ಸಂಸ್ಥೆ ರಾಯಚೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಣ್ಣಿನ ಆರೈಕೆ ಕ್ರಮಗಳು, ಅವಲೋಕನ ಮತ್ತು ನಿರ್ವಹಣೆ ಈ ಕುರಿತಾದಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ ಜರುಗಿತು. ಈ ವಿಶ್ವ ಮಣ್ಣು ದಿನಾಚರಣೆಯ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ರೈತ ಗೀತೆಗೆ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಿದರು. ಕಷ್ಟದೊಳನ್ನವ ದುಡಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಸರ್ವರನ್ನ, ಅತಿಥಿಗಳನ್ನ, ರೈತ ಬಾಂಧವರನ್ನ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ, ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಇವರುಗಳು ಸ್ವಾಗತವನ್ನ ಕೋರಿದ್ರು. ಈ ವಿಶ್ವ ಮಣ್ಣು ದಿನಾಚರಣೆಯ ಸಂದರ್ಭದಲ್ಲಿ ರಾಯಚೂರು ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಕೆ ನಾರಾಯಣ ರಾವ್ ಅವರುಗಳು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಈ ವಿಶ್ವ ಮಣ್ಣು ಆರೋಗ್ಯದ ಮಹತ್ವ, ನಡೆದು ಬಂದ ಹಾದಿ, ಹಾಗೆಯೇ ಮಣ್ಣಿನ ಸಂರಕ್ಷಣೆ ಕುರಿತಾದಂತಹ ನಮ್ಮ ಜವಾಬ್ದಾರಿಗಳ ಕುರಿತು ತಮ್ಮ ವಿಚಾರಗಳನ್ನು ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದರು. ಮಣ್ಣು ಬರಡಾದರೆ ಕಣ್ಣು ಕುರುಡಾದೀತು ಎಂಬ ಲೆಕ್ಕದಲ್ಲಿ ಈ ಒಂದು ದಿನ ನಾವು ಮಣ್ಣು ಕೇವಲ ಎರಡಕ್ಷರ, ಈ ಎರಡಕ್ಷರ ಮಣ್ಣು, ಈ ಮಣ್ಣಿನ ಮೇಲೆ ಸಕಲ ಜೀವರಾಶಿಗಳು, ಮಾನವನ ಸಹಿತ ಎಲ್ಲ ಜೀವರಾಶಿಗಳು ಒಂದು ಡಿಪೆಂಡ್ ಆಗಿದ್ದಾವೆ. ಆದ ಕಾರಣ ಇದರ ಉದ್ದೇಶ ಏನಪ್ಪ, ಇವತ್ತು ನಾವು ಯಾಕೆ ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸಬೇಕು 5 ಅಂತಂದ್ರೆ, ಈಗ ಮಣ್ಣಿಂದು ಸಾಕಷ್ಟು ಸವಕಳಿಯಾಗಿ ಎಲ್ಲ ಮಣ್ಣಿನ ಒಂದು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ 2002 ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನ ಸಂಸ್ಥೆ ಒಂದು ನಿರ್ಣಯವನ್ನು ಅಂಗೀಕರಿಸಿ 5 ವಿಶ್ವ ಮಣ್ಣು ದಿನಾಚರಣೆಯಾಗಿ ಆಚರಿಸಬೇಕು ಅಂತೇಳಿ ಅವರು ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಮತ್ತು ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಈ ಮನವಿಯನ್ನು ಸ್ವೀಕರಿಸಿದಂತಹ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ 2013 ಅದನ್ನು ಅಂಗೀಕರಿಸಿ ಥೈಲ್ಯಾಂಡಿನ ದೊರೆ ಅಡಿಲೋಜೇಬ್ ಅಂತೇಳಿ ಅವರ ಒಂದು ಸ್ಮರಣಾರ್ಥ 5 ವಿಶ್ವ ಮಣ್ಣು ದಿನಾಚರಣೆಯಾಗಿ ಅಂಗೀಕರಿಸಿದ್ದು, ಅವತ್ತಿನ ದಿನದಿಂದ ಇವತ್ತಿನವರೆಗೂ ನಾವು ವಿಶ್ವ ಮಣ್ಣು ದಿನಾಚರಣೆಯನ್ನು 5 ಆಚರಿಸುತ್ತಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಡಿಫ್ರೆಂಟ್ ಥೀಮ್ಸ್ನಾಗ ಯೂಸ್ ಮಾಡ್ತೀವಿ. ಈಗ 2024 ಬಂದತ್ನಾಗ ಅಂದರೆ ಧ್ಯೇಯ ಏನಪ್ಪ ಅಂದರೆ ಮಣ್ಣಿನ ಆರೈಕೆ, ಇತರ ಒಂದು ಕ್ರಮಗಳು ಮತ್ತು ಅವಲೋಕನ ಮತ್ತು ನಿರ್ವಹಣೆ. ಇದ್ರ ಪ್ರಕಾರ ನಾವು ಈಗ ಮಣ್ಣಿನ ನಿರ್ವಹಣೆ ಹೇಗೆ ಮಾಡಬೇಕು, ಅವಲೋಕನ ಏನು ಮಾಡ್ಕೋಬೇಕು, ನಾವು ಮುಂದೆ ಬೆಳೆ ಇದ್ರದ್ದು ಬೆಳೆಯೋಂಥದ್ದು ಅಥವಾ ಮಣ್ಣು ಉಳಿಸ್ಕೊಳ್ಳೋಂಥ ಲಕ್ಷಣ ಏನೇನು ಮಾಡೋಕೆ, ಯಾಕಂದರೆ ಈಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದ್ದದೆ, ಪಾಪ್ಯುಲೇಷನ್ ತಕ್ಕಂಗೆ ಭೂಮಿಯ ಅವೈಲಬಿಲಿಟಿ ಕಡಿಮೆ ಆಗ್ತಿದ್ದದೆ. ಇದ್ದಿದ್ದ ಒಂದು ಭೂಮಿಯಲ್ಲೇ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಹೆಚ್ಚಿನ ಬೆಳೆ ಬೆಳೆಯಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ವಿವಿಧ ರೀತಿಯ ಧ್ಯೇಯಗಳನ್ನು ಅಂಗೀಕರಿಸಲಾಗಿದೆ 2013 2024 ಈಗ ಆಲ್ರೆಡಿ. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಕೃಷಿಗೆ ಅಭಿವೃದ್ಧಿವಾದ ಅಗತ್ಯವಾದ ಕೊಡುಗೆ ಮೂಲಕ ಭೂಮಿಯ ಮೇಲಿನ ಜೀವನವನ್ನು ಉಳಿಸಿಕೊಳ್ಳುವುದು. ಸೊ ನಾ ಹೇಳಿದೆ ಈಗ ಆಲ್ರೆಡಿ ಮಣ್ಣಿನ ಮೇಲೆ ಎಲ್ಲಾ ಜೀವರಾಶಿಗಳು ಡಿಪೆಂಡ್ ಆಗಿದ್ದಾವೆ. ಸೊ ಮಣ್ಣಿನ ಸವಕಳಿ ಆಯ್ತು ಅಥವಾ ಮಣ್ಣಿನ ಒಂದು ಡಿಗ್ರೇಡೇಷನ್ ಆಯ್ತಂದ್ರೆ ಈ ಒಂದು ಮನುಕುಲದ ವಿನಾಶ ಅಂತ ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಆದ ಕಾರಣ ಆದಷ್ಟು ನಾವು ಮಣ್ಣನ್ನು ಸಂರಕ್ಷಣೆ ಮಾಡಿ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಹೆಚ್ಚಿ ನಾವು ಹೆಚ್ಚಿನ ಬೆಳೆಯನ್ನು ಬೆಳೆಯಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ವಿಶ್ವಾದ್ಯಂತ ಎಲ್ಲಾ ದೇಶಗಳಲ್ಲಿಯೂ ಸಹ ಡಿಸೆಂಬರ್ 5 ವಿಶ್ವ ಮಣ್ಣು ದಿನಾಚರಣೆ ಅಂದ್ರೆ ಮಣ್ಣಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಾವು ಮಣ್ಣಿನ ಸಂರಕ್ಷಣೆ ಮಾಡುವುದೇ ನಮ್ಮ ಮನುಕುಲದ ರಕ್ಷಣೆ. ಮಣ್ಣಿನ ಸಂರಕ್ಷಣೆ ಮನುಕುಲದ ರಕ್ಷಣೆ ಈ ಒಂದು ನಿಟ್ಟಿನಲ್ಲಿ ಡಿಸೆಂಬರ್ 5 ವಿಶ್ವ ಮಣ್ಣು ದಿನಾಚರಣೆಯಾಗಿ ಆಚರಿಸಿ ಎಲ್ಲರಿಗೂ ಎಲ್ಲಾ ರೈತ ಬಾಂಧವರಿಗೂ ಮತ್ತು ಎಲ್ಲಾ ದೇಶಗಳ ವಿವಿಧ ರೈತರಿಗೂ ಮಣ್ಣಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ನಿಟ್ಟಿನಲ್ಲಿ ಈ ಒಂದು ದಿನಾಚರಣೆಯನ್ನು ನಾವು ಆಚರಿಸುತ್ತಿದ್ದೇವೆ. ಮತ್ತೆ ಎಲ್ಲಾ ದೇಶಗಳ ಸುಸ್ಥಿರ ಅಭಿವೃದ್ಧಿಗಳಿಗೆ ಮತ್ತು ಗಂಭೀರ ಸವಾಲುಗಳನ್ನು ಒಡ್ಡುವ ಭೂ ಅವನತಿ ಬರ ಮತ್ತು ಮರುಭೂಮಿಯ ಬಗ್ಗೆ ಜಾಗೃತಿ ಮೂಡಿಸಲು ಅಂದ್ರೆ ಈಗ ಬರ ಆಗೋದು ಅಥವಾ ಸೆಲಿನೈಸೇಷನ್ ಆಗೋದು ಅಥವಾ ಮರುಭೂಮಿ ಆಗೋದು ಇಂಥವನ್ನೆಲ್ಲ ತಪ್ಪಿಸಿ ಭೂಮಿಯನ್ನು ಉಳಿಸಿಕೊಳ್ಬೇಕಾದ್ದು ನಮ್ಮ ಒಂದು ಧ್ಯೇಯವಾಗಿದೆ. ಸೊ ಬೆಳೆಯುತ್ತಿರುವ ಜನಸಂಖ್ಯೆಯ ಒತ್ತಡಕ್ಕೆ ಅನುಗುಣವಾಗಿ ಜೀವ ವೈವಿಧ್ಯತೆಯ ನಷ್ಟವನ್ನು ತಗ್ಗಿಸಲು ಮತ್ತು ಆರೋಗ್ಯಕರ ಪರಿಸರ ವ್ಯವಸ್ಥೆಗಳನ್ನು ನಿರ್ವಹಿಸಲು ಮಣ್ಣಿನ ಸಮರ್ಥನೀಯ ನಿರ್ವಹಣೆ ಪ್ರಮುಖವಾಗಿದೆ ಎಂದು ಎತ್ತಿ ತೋರಿಸುವುದು ಈ ಒಂದು ವಿಶ್ವ ಮಣ್ಣು ದಿನಾಚರಣೆಯ ಉದ್ದೇಶ. ಮತ್ತು ಸೀಮಿತ ಮಣ್ಣಿನ ಸಂಪನ್ಮೂಲಗಳ ಸಮರ್ಥನೀಯ ಬಳಕೆ ನಾವು ಹೆಚ್ಚು ಸಮರ್ಥನೀಯವಾಗಿ ಬಳಸಿಕೊಳ್ಳಬೇಕು ಅನ್ನೋ ರೀತಿಯಲ್ಲಿ ನಾವು ಮತ್ತು ನಿರ್ವಹಣೆಯನ್ನು ಉತ್ತೇಜಿಸಲು ಈ ದಿನವನ್ನು ವಿಶ್ವ ಮಣ್ಣು ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಇವರುಗಳು ಹಾಗೇನೆ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮಾನ್ಯರು ಸಸಿಗೆ ಎರೆಗೊಬ್ಬರವನ್ನು ಹಾಕುವುದರ ಮೂಲಕ ಹಾಗೇನೆ ನೀರು ಸುರಿಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎನ್ ಶಿವಶಂಕರ್, ವಿಶೇಷ ಉಪನ್ಯಾಸವನ್ನು ನೀಡಿರುವಂತಹ ಡಾಕ್ಟರ್ ಬಸವಣ್ಣಪ್ಪ ಎಂಎ ಮುಖ್ಯ ಅತಿಥಿಗಳಾಗಿ, ಸಹ ಸಂಶೋಧನಾ ನಿರ್ದೇಶಕರಾದಂತಹ ಡಾಕ್ಟರ್ ಅಮರೇಗೌಡ ಎ ಪಾಟೀಲ್, ಸಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಎ ಆರ್ ಕುರ್ಬರ್, ಜಂಟಿ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಜಯಪ್ರಕಾಶ್ ಟಿಶಿ, ಕೃಷಿ ತಂತ್ರಜ್ಞರ ಸಂಸ್ಥೆಯ ಅಧ್ಯಕ್ಷರುಗಳಾದಂತಹ ಶ್ರೀ ಆರ್ ಎ ಪಾಟೀಲ್, ಕೋರಮಂಡಲ ಇಂಟರ್ನ್ಯಾಷನಲ್ ಸಂಸ್ಥೆಯ ವಲಯ ವ್ಯವಸ್ಥಾಪಕರಾದಂತಹ ಅಮರನಾಥ್ ಪಾಟೀಲ್, ಹಾಗೆಯೇ ಹಿರಿಯ ವ್ಯವಸ್ಥಾಪಕರು ಮಾರುಕಟ್ಟೆ ಆರ್ಸಿಎಸ್ ರಾಯಚೂರಿನ ಪ್ರವೀಣ್ ಜೇಡಿ ಇವರುಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪ ಇವರುಗಳು ಮಾತನಾಡಿ, ಮಣ್ಣಿನ ಫಲವತ್ತತೆಯ ನಷ್ಟಕ್ಕೆ ಕಾರಣಗಳು, ಇತ್ತೀಚೆಗೆ ಮಣ್ಣು ಯಾಕೆ ಬರಡಾಗುತ್ತಿದೆ, ಮಣ್ಣಿನ ಫಲವತ್ತತೆಗೆ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬಂತಹ ಒಂದು ವಿಚಾರವನ್ನು ತಮ್ಮ ಉದ್ಘಾಟನಾ ನುಡಿಗಳಲ್ಲಿ ಆಡಿದರು. ಈ ದಿನ ಮುಖ್ಯವಾಗಿರತಕ್ಕಂಥ ಒಂದು ದಿನ, ಯಾಕಂದ್ರೆ ವಿಶ್ವ ಮಣ್ಣಿನ ದಿನ. ಈ ದಿನ ಯಾಕೆ ನಾವು 2013 ಪ್ರಾರಂಭ ಮಾಡಿದ್ವಿ ಅಂತಂದ್ರೆ, ಇದು ಮೊದಲು ನಮಗೆ ಭೂಮಿ ಸಾಕಷ್ಟು ಸಿಕ್ತಿತ್ತು, ಒಬ್ಬೊಬ್ಬರಿಗೆ ಭೂಮಿ ಎಷ್ಟು ಬೇಕಂದ್ರೆ ಅಷ್ಟು ಸುಮಾರಾಗಿ ಇತ್ತು. ಈಗ ಲೆಕ್ಕ ಹಾಕಿದ್ರೆ ನಮ್ಮ ಜನಸಂಖ್ಯೆ ಇದ್ರು ನೋಡಿದ್ರೆ ಬಹಳ ಕಡಿಮೆ ಆಗಿಬಿಟ್ಟಿದೆ. ಯಾಕಪ್ಪ ಅಂತಂದ್ರೆ ನಮ್ಮ ಆಸೆಗಳು ಜಾಸ್ತಿ ಆದವು. ಆಸೆಗಳು ಜಾಸ್ತಿ ಆದ ತಕ್ಷಣ ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ವಿ, ದೊಡ್ಡ ದೊಡ್ಡ ರೋಡ್ ಆಯ್ತು, ಆಮೇಲೆ ಹೊಲಗಳು ಕಡಿಮೆ ಆದವು, ಉತ್ಪಾದನೆ ಮತ್ತಿದ್ರಿಗೆ ಜಾಸ್ತಿ ಆಗಿಬಿಡ್ತು. ಯಾಕಂದ್ರೆ ಎಲ್ಲರಿಗೂ ಊಟ ಬೇಕಲ್ಲ. ಅದಕ್ಕೋಸ್ಕರ 1964 ಹಸಿರು ಕ್ರಾಂತಿ ಆಯ್ತು. ಹಸಿರು ಕ್ರಾಂತಿ ಆದ ತಕ್ಷಣ ಸಾಕಷ್ಟು ಗೊಬ್ಬರಗಳ ಬಳಕೆ ಮಾಡಿದ್ವಿ. ಗೊಬ್ಬರಗಳ ಬಳಕೆ ಮಾಡಿದ ತಕ್ಷಣ ಉತ್ಪಾದನೆ ಜಾಸ್ತಿ ಆಯ್ತು, ನಮಗೆ ಆಹಾರ ಈಗ ಜಾಸ್ತಿ ಆಗಿದೆ. ಆದ್ರೆ 90ರ ದಶಕದಲ್ಲಿ ನೋಡಿದಾಗ ಮತ್ತೆ ತಿರ್ಗಿ ನಮಗೆ ಮಣ್ಣಿನ ಗುಣಮಟ್ಟ ಕಡಿಮೆ ಆಗ್ತಾ ಬಂತು. ಅವಾಗ ನಾವು ಮತ್ತೆ ಯೋಚನೆ ಮಾಡಿದೆವು, ಈ ತರ ಆದಾಗಲ್ಲ, ಇಡೀ ಪ್ರಪಂಚನೇ ಯೋಚನೆ ಮಾಡಿ ಈ ಥೈಲ್ಯಾಂಡಿನ ರಾಜ ಅವ್ರು ನೋಡಿ, ಥೈಲ್ಯಾಂಡ್ ಬಹಳ ಚಿಕ್ಕ ಚಿಕ್ಕ ದೇಶಗಳು, ನಮ್ದು ಬಹಳ ದೊಡ್ಡ ದೇಶ. ಅದಕ್ಕೋಸ್ಕರ ಎಲ್ಲದಕ್ಕೂ ಇತಿ ಮಿತಿ ಇರಬೇಕು. ಮಿತಿ ಮೀರಿದ್ರೆ ಅಮೃತನ ವಿಷ. ಅದಕ್ಕೋಸ್ಕರ ನೀವು ಹಾಕ್ಬೇಕಾದ್ರೆ ಗೊಬ್ಬರಗಳ ಬಳಕೆ ಬಹಳ ಇತಿ ಮಿತಿಯಲ್ಲಿ ಹಾಕ್ಬೇಕು. ಎಷ್ಟು ಹಾಕ್ಬೇಕು, ಯಾವ ಪ್ರಮಾಣದಲ್ಲಿ ಹಾಕ್ಬೇಕು, ಯಾವ ಮಣ್ಣಿಗೆ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಫಸ್ಟ್ ಪಡ್ಕೋಬೇಕು. ಇಲ್ಲಾಂದ್ರೆ ಸುಮ್ಮನೆ ರಾಸಾಯನಿಕ ಗೊಬ್ಬರ ಯೂರಿಯಾ ಸಿಕ್ತಂದ್ರೆ ಹೆಂಗ್ ಬೇಕಾದ್ರೆ ಹಂಗೆ ಹಾಕಿದ್ರೆ ಬರೇ ಬೆಳೆ ಬೆಳ್ತದೆ, ಬೆಳೆ ಬಂದ ತಕ್ಷಣ ಕೀಟ ರೋಗಗಳ ಬಾಧೆ ಬರುತ್ತೆ. ಮತ್ತೆ ಅದಕ್ಕೊಂದಷ್ಟು ಸಿಂಪರಣೆ ಮಾಡಿದ್ರೆ ಎಲ್ಲ ಪೊಲ್ಯೂಟೆಡ್ ಆಗಿ ಭೂಮಿಯಲ್ಲಿರ್ತಕ್ಕಂಥ ಮಣ್ಣಿನ ಸಾರಾಂಶ ಕಡಿಮೆ ಆಗ್ತದೆ. ಈಗ ಸಾವಯವ ಇಂಗಾಲ ಅಂಶ ಎಷ್ಟಿದೆ ಅಂತಂದ್ರೆ ಮಣ್ಣಲ್ಲಿ 0.3 to 0.4 ಇದೆ ಈಗ ಸದ್ಯಕ್ಕೆ. ಅವಾಗ ಮೊದ್ಲು ಎಷ್ಟಿರ್ಬೇಕಾಗಿತ್ತಪ್ಪ ಅಂದ್ರೆ 0.75 ಮೇಲೆ ಇರಬೇಕು. ಇದು ಅರಣ್ಯ ಪ್ರದೇಶಗಳು ಮತ್ತೆ ಕರಾವಳಿ ಭಾಗದಲ್ಲಿ ಅಲ್ಲಿ ಫಲವತ್ತತೆ ಜಾಸ್ತಿ ಇದೆ. ಆದ್ರೂ ಫಲವತ್ತತೆ ಇದ್ರೂ ಕೂಡ ಅಲ್ಲಿ ಆ ಸಾವಯವ ಇಂಗಾಲ ಜಾಸ್ತಿ ಇದ್ರೂ ಕೂಡ ಅಲ್ಲಿ ಮಣ್ಣು ಹಿಡ್ಕೊಳ್ಳಕ್ಕೆ ಶಕ್ತಿ ಇಲ್ಲ, ಮಣ್ಣು ನೀರು ಹಿಡ್ಕೊಳ್ಳಕ್ಕೆ ಶಕ್ತಿ ಇಲ್ಲ, ಮಣ್ಣನ್ನು ಇಡಲ್ಲ, ಬರೇ ಬಂದದ್ದೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತದಲ್ಲ. ಜಾಸ್ತಿ ಮಳೆ ಬಂದು ಅರ್ಧ ಕೊಚ್ಕೊಂಡು ಹೋಗುತ್ತೆ ಮೇಲ್ ಮಣ್ಣು. ಮತ್ತೆ ತಿರ್ಗಿ ನಾವು ಹಾಕಿರೋದು ಗೊಬ್ಬರಗಳು ಅದೆಲ್ಲ ಹಾಕಿ ಮಣ್ಣಿನ ರಚನೆ ಎಲ್ಲ ಹಾಳಾಗ್ಬಿಡ್ತದೆ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇಲ್ಲ ಈಗ. ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ನಿಮಗೆ ಸಾವಯವಾಂಶ ಜಾಸ್ತಿ ಆಗುತ್ತೆ, ಮಣ್ಣಿನಲ್ಲಿ ಸಿಗ್ತಕ್ಕಂಥ ಎಲ್ಲ 15-16 ಪೋಷಕಾಂಶ ಬೆಳೆದವಲ್ಲ ಅವು ಸಿಗಬೇಕು. ನಾವು ವಾತಾವರಣದಲ್ಲಿ 3 ಪೋಷಕಾಂಶಗಳು ಫ್ರೀಯಾಗಿ ಸಿಗ್ತದೆ, ಜಲಜನಕ, ಆಮ್ಲಜನಕ ಮತ್ತು ಇಂಗಾಲ. ಇನ್ನು ಉಳಿದ ಸಾರಜನಕ, ರಂಜಕ, ಪೊಟ್ಯಾಶು ಮುಖ್ಯವಾದ ಪೋಷಕಾಂಶಗಳು. ನಮಗೇನು ಊಟಕ್ಕೆ ಹೆಂಗೆ ಅನ್ನ, ರೊಟ್ಟಿ, ಸಾಂಬಾರ ಅಥವಾ ಬೇಳೆ ಇದ್ದ ಮುಖ್ಯವಾಗಿರ್ತಕ್ಕಂಥ ಪೋಷಕಾಂಶಗಳು ಇವು. ಸೊ ಉಳಿದಿರ್ತಾವು ಲಘು ಪೋಷಕಾಂಶಗಳು. ಲಘು ಪೋಷಕಾಂಶಗಳು ಯಾವ ರೀತಿಯಪ್ಪ ಅಂತಂದ್ರೆ ಉಪ್ಪು, ಸುಪ್ಪಿನಕಾಯಿ, ತುಪ್ಪ ಇದ್ದಂಗೆ. ಸ್ವಲ್ಪ ನೀವು ಉಪ್ಪು ಹಾಕ್ಲಿಲ್ಲ ಅಂದ್ರೆ ಮತ್ತೆ ಹೋಗ್ಬಿಡ್ತವೆ. ಅದಕ್ಕೋಸ್ಕರ ನಮಗೆ ಯಾವಾಗ ಅಸಿಡಿಟಿ ಅಥವಾ ನಮ್ಗೆ ಏನಾದ್ರೂ ಬಂದಾಗ, ನಮ್ಗೆ ಉಳಿ ಡ್ರೇಗ್ ಬಂದಾಗ ನಾವು ಹೋಗಿ ಡೈಜಿನ್ ಮಾತ್ರೆ ಹೆಂಗ್ ತಗೊಂತವೋ, ಇದು ಅಸಿಡಿಟಿ ಅಥವಾ ಆಲ್ಕಲಿಟಿ ಮಣ್ಣಲ್ಲಿ ಏನಾದ್ರೂ ನಾವು ಏನಾದ್ರೂ ವ್ಯತ್ಯಾಸ ಕಂಡಲ್ಲಿ ಅದಕ್ಕೆ ಸರಿಪಡಿಸ್ಬೇಕು. ಮಣ್ಣಿನ ಸರಿಪಡಿಸ್ಕೊಂಡ್ರೆ ಮಣ್ಣಿನ ಒಂದು ರಸಸಾರ ಚೆನ್ನಾಗಿರ್ತದೆ. ಮಣ್ಣಲ್ಲಿ 3 ಗುಣಗಳಿರ್ಬೇಕು, ಒಂದು ಭೌತಿಕ ಗುಣ, ಇನ್ನೊಂದು ರಾಸಾಯನಿಕ ಗುಣ, ಮತ್ತು ಜೈವಿಕ ಗುಣ. ಈ 3 ಗುಣಗಳು ಇದ್ರೆ ಮಾತ್ರ ಮಣ್ಣು ಅಂತೀವಿ ನಾವು. ಇಲ್ಲಾಂದ್ರೆ ಮಣ್ಣಿನ ಭೌತಿಕ ಗುಣ ಹೆಂಗಿರ್ಬೇಕಪ್ಪ ಅಂದ್ರೆ ನೋಡಿದ ತಕ್ಷಣ ಮಣ್ಣು ಏ ಬಹಳ ಚೆನ್ನಾಗಿದೆ ಮಣ್ಣು ಅಂತಂಗಿರ್ಬೇಕು. ನೋಡಿದ ತಕ್ಷಣ ಹೇಳ್ಬೇಕು, ನೀವು ನಡೆದಾಡಿದ ತಕ್ಷಣ ಕಾಲು ಬೇರೆ ಕಾಲಲ್ಲಿ ಹೋದ್ರೆ ಮಣ್ಣಲ್ಲಿ ನಿಂತ್ಕೊಂಡಿದ ತಕ್ಷಣ ನಿಮ್ಗೆ ಮಣ್ಣು ಚುಚ್ಚುತ್ತಾ ಇದ್ರೆ ಅಯ್ಯೋ ಇಲ್ಲೇನೋ ಸುಚ್ಚ ಇದೆ, ಕಲ್ಲು ಮಣ್ಣು ಚೆನ್ನಾಗಿಲ್ಲ ಅಂತಂದು ಹೇಳ್ತಾರೆ. ಅದಕ್ಕೋಸ್ಕರ ನೋಡಕ್ಕೆ ಚೆನ್ನಾಗಿರ್ಬೇಕು ಫಸ್ಟ್ ಭೌತಿಕ. ನೆಕ್ಸ್ಟ್ ರಾಸಾಯನಿಕ ಅಂದ್ರೆ ಮಣ್ಣಿನ ರಸಸಾರ, ಸಾವಯವ ಇಂಗಾಲ, ಸಾರಜನಕ, ರಂಜಕ, ಪೊಟ್ಯಾಶು ಇವು ಚೆನ್ನಾಗಿರ್ಬೇಕು. ನಂತರ ಜೈವಿಕ ಅಂದ್ರೆ ಮಣ್ಣಲ್ಲಿ ಸಾಕಷ್ಟು ಕೋಟಿ ಕೋಟಿ ಜೀವಾಣುಗಳಿದ್ದಾವೆ ಮಣ್ಣಿನಿಂದ. ನಾವು ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತೋಗ್ಬಿಟ್ರೆ ಎಲ್ಲಿಗಿಲ್ಲ. ಅದಕ್ಕೋಸ್ಕರ ಮಣ್ಣು ಬಹಳ ಇಂಪಾರ್ಟೆಂಟು. ಮಣ್ಣಿಗೆ ನಾವು ಏನಂಗಂದ್ರೆ ಭೂಮಿಗೆ ತಾಯಿಗೆ ಹೋಲಿಕೆ ಮಾಡ್ತಾ ಇದೀವಿ. ಭೂಮಿ ತಾಯಿ ಅಂತೀವಿ ನಾವು. ಭೂಮಿಗೆ ಪೂಜೆ ಮಾಡ್ತಿದ್ವಿ ಏಪ್ರಿಲ್ ತಿಂಗಳಲ್ಲಿ. ಫಸ್ಟ್ ನಾವು ಗೆಳೆ ಉಡ್ಬೇಕಂದ್ರೆ ಪೂಜೆ ಮಾಡಿ ನಂತರ ಮಾಡ್ತಿದ್ವಿ. ಯುಗಾದಿ ಫಸ್ಟ್ ದಿನ ಆದ ತಕ್ಷಣ, ಫಸ್ಟ್ ದಿನ ಹೊಸ ದಿನ ಅಂದ ತಕ್ಷಣ ಫಸ್ಟ್ ಗೆಳೆ ಓಡಿ ಪೂಜೆ ಮಾಡಿ ಭೂಮಿಗೆ ಮಾಡಿ, ಈವನ್ ಬಿತ್ತನೆ ಮಾಡ್ಬೇಕಾದ್ರೂ ಎಲೆ ಅಡಿಕೆ ಮತ್ತು ಸ್ವಲ್ಪ ದಕ್ಷಿಣ ಎದುರು ಇಟ್ಟು ಪೂಜೆ ಮಾಡಿದ್ವಿ. ಯಾರು ಪೂಜೆ ಮಾಡೋದಿಲ್ಲ, ಮರ್ತು ಬಿಟ್ಟಾರೆ, ಎಲ್ಲ ಮರ್ತು ಹೋಗಿಬಿಟ್ಟು ಎಲ್ಲ ಟ್ರ್ಯಾಕ್ಟರ್ ಕಳಿಸೋದು, ಟ್ರ್ಯಾಕ್ಟರ್ ಹಿಂಗೆ ಒಂದು ಹಿಂಗೆ ರಂಡ ತಕ್ಷಣ ರೈಟ್ ಅಂದ್ಬಿಡ್ತೀವಿ ನಾವು. ಅವಾಗ ಎಷ್ಟು ಮಣ್ಣಿನ ಫಲವತ್ತತೆ ಹೋಗ್ಬಿಟ್ಟದು ಈಗೆಲ್ಲ. ಯಾಕಂದ್ರೆ ಮಣ್ಣಿಗೆ ಹೇಗಾದ್ರೆ ಅವಾಗ ಒಂದು ಸಂಭ್ರಮ ಇರ್ತಿತ್ತು. ಬೇಸಿಗೆ ಬಂದ ತಕ್ಷಣ ಎತ್ತಿನ ಗಾಡಿ ಕಟ್ಟೋದು, ಎತ್ತಿನಿಂದ ನಾವು ಸಗಣಿ ಎದ್ರೆ ಲೋಡ್ಗಳೆಲ್ಲ ಹಾಕೋದು, ಮತ್ತೆ ತಿರ್ಗಿ ಅದನ್ನ ಸ್ಪ್ರೆಡ್ ಮಾಡೋದು, ಇದೆಲ್ಲ ಕೆಲಸಗಳು ಕಡಿಮೆ ಆಗಿಬಿಟ್ಟಾವೆ. ಈಗೆಲ್ಲ ಮೆಕನೈಸೇಷನ್ ಬಂದು ಆರಾಮಾಗಿ ರೆಸ್ಟ್ ತಗೊಂತಿದ್ದೀರಿ. ಆದರೆ ಅದೆಲ್ಲ ಇದನ್ನು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬೇಕು. ಹೆಂಗೆ ಕಾಪಾಡಬೇಕಪ್ಪ ಅಂದರೆ ಈಗೆಲ್ಲ ಭಾಳ ಇದಾಗಿ ಅಧ್ವಾನ ಎದ್ದು ಹೋಗ್ಬಿಟ್ಟದೆ. ಅದನ್ನು ನಾವು ಯಾವ ರೀತಿ ಮಾಡಬೇಕಂದ್ರೆ ಆದಷ್ಟು ಬೆಳೆ ಪರಿವರ್ತನೆ ಮಾಡಬೇಕು. ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಅಕ್ಕಡಿ ಕಾಳುಗಳಂತೆಲ್ಲ ಜದ್ದಿಗೆ ಹಾಕ್ತಿದ್ವಿ. ಯಾವ ಅಕ್ಕಡಿ ಕಾಳು ಹಾಕೋದಿಲ್ಲ, ಹಾಕಿದ್ರೆ ಒಂದೇ ಬೆಳೆ ಹಾಕ್ಬಿಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಭತ್ತ ಭತ್ತ ಭತ್ತ ಭತ್ತ ಭತ್ತ ಹಾಕಿ ಎಲ್ಲ ಸಾರಜನಕ ಪೊಟ್ಯಾಶ್ ಎರಡನ್ನ ಕಿತ್ಕೊಂಡು ಹೋಗ್ಬಿಡ್ತದೆ. ಅದು ರಂಜಕದ ಅಂಶ ಬೇಳೆ ಬೇಕಿಲ್ಲ, ಆದ್ರೆ ನೀವು DAP ಜಾಸ್ತಿ ಹಾಕಿಬಿಡ್ತೀರಿ, ಅವಾಗ ವೇಸ್ಟ್ ಆಗಿರ್ತದೆ. ಕೆಲವೊಂದು ವೇಸ್ಟ್ ಆಗ್ತದೆ, ಕೆಲವೊಂದು ಬೇಕಾಗತ್ತೆ. ನಮಗೆ ಎಷ್ಟು ಬೇಕು ಅಷ್ಟೇ ತಿನ್ನೋದು, ನಾವು ಹೆಚ್ಚಿಗೆ ತಿನ್ನಕ್ ಆಗೋದಿಲ್ಲ. ಗಿಡಗಳು ಅಷ್ಟೇ, ಅವು ಎಷ್ಟು ಬೇಕು ಅಷ್ಟು ತಗೊಂತ ಅದು ನೋಡಿಕೊಂಡು ಹಿತಮಿತವಾಗಿ ಕೊಡಬೇಕು ನೀವು. ಗೊಬ್ಬರಗಳು ಕೊಡಬೇಕಾದ್ರೆ ಅದನ್ನ ಮಣ್ಣಿನ ಫಲವತ್ತತೆನ ಟೆಸ್ಟ್ ಮಾಡಬೇಕು. ಈಗೆಲ್ಲ LRI ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿ ಅಂತಂದು ಎಲ್ಲದನ್ನು ರಿಪೋರ್ಟ್ ಮಾಡ್ತಾರೆ. ಮತ್ತೆ ಎಲ್ಲ ಈಗಾಗಲೇ ಗುಜರಾತ್ನಲ್ಲಿ ಫಸ್ಟ್ ಬಂದಿದ್ದು ಸಾಯಿಲ್ ಹೆಲ್ತ್ ಕಾರ್ಡ್ಸ್. ನಾವ್ ಹೆಂಗ್ ನಾವ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ನಮ್ದು ಆರೋಗ್ಯ ನಾವೆಲ್ಲ ಟೆಸ್ಟ್ ಮಾಡಿಸ್ಕೊಂಡ್ ಬರ್ತೋ, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಆ ಟೆಸ್ಟ್ ಈ ಟೆಸ್ಟ್ ಎಲ್ಲ ಅದನ್ನೇ ಮಣ್ಣಿನ ಆರೋಗ್ಯ ಟೆಸ್ಟ್ ಮಾಡಬೇಕಂದ್ರೆ ವರ್ಷಕ್ಕೆ ಒಂದ್ಸರಿ ಅಥವಾ 3 ವರ್ಷಕ್ಕೆ ಒಂದ್ಸರಿ ಆದ್ರೂ ಮಾಡಬೇಕು. ಅವಾಗ ನಿಮಗೆ ಅದ್ರ ಹೆಂಗಿದೆ, ನಮ್ಮ ಮಣ್ಣಿನ ಮಟ್ಟ ಏನಿದೆ, ನಾವ್ ಯಾವ ಬೆಳೆ ಬೆಳಿಬಹುದು, ಹೇಗೆ ಬೆಳಿಬಹುದು, ಆರೋಗ್ಯ ಗೊತ್ತಾಗತ್ತೆ. ಆ ನಿಟ್ಟಿನಲ್ಲಿ ತಾವು ಸಹ ಇದನ್ನ ಮಾಡಬೇಕು. ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ಮಾಡಬೇಕು. ಇದಿದೆ, ಆದ್ರೆ ರೈತರು ಮಾಡೋದಿಲ್ಲ. ಯಾಕಪ್ಪ ಅಂದ್ರೆ ಕಷ್ಟ ಸರ್ ಅದನ್ನೆಲ್ಲ ಬೆಳೀತಾರೆ, ಯಾಕೆ ಮತ್ತೆ ಟೈಮ್ ಎಷ್ಟು, ಇನ್ನ ಒಂದು 3 ತಿಂಗಳು ನಮ್ಗೆ ಎಲ್ಲಿ ಕಲಿಯಕ್ ಆಗೋದಿಲ್ಲ ಅಂತ ಒಂದೇ ಸರಿ ಬಿತ್ ಬಿಡೋಣ ಅಂತ ಬಿತ್ ಬಿಡ್ತೀರಿ. ಅದಾಗಬಾರದು. ಹಸಿರೆಲೆ ಗೊಬ್ಬರಗಳನ್ನ ಹಾಕ್ಬೇಕು. ಇದರಿಂದ ಏನ್ ಲಾಭ ಆಗಿದೆ ಅಪ್ಪ ಅಂದ್ರೆ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಹಸಿರೆಲೆ ಗೊಬ್ಬರಗಳು ಹಾಕ್ಲೇಬೇಕು. ಅದ್ ಹಾಕಿದ್ರೆ ಮಾತ್ರ ಗೊಬ್ಬರಗಳು ನಿಮ್ಗೆ ಕಡಿಮೆ ಮಾಡ್ತಾರೆ. ಇದನ್ನ ಬೆಳೆದ್ರೆ ಏನಾಗುತ್ತೆ ಅಂದ್ರೆ ವಾತಾವರಣದಲ್ಲಿ ಯೂರಿಯಾ ಫ್ಯಾಕ್ಟ್ರಿನೇ ಇದೆ. ಈ ಫ್ಯಾಕ್ಟ್ರಿನ ಉಪಯೋಗ ಮಾಡ್ಕೊಳ್ಳೋದು ಯಾರಿಗೂ ಗೊತ್ತಿಲ್ಲ. ಇಲ್ಲ ನಾವು ಎಲ್ಲ TVS ನಲ್ಲಿ ಒಂದು ಚೀಲ ಹಾಕೊಂಡ್ಬಂದು ಅಲ್ಲಿ ಹಾಕ್ಬಿಟ್ಟು ಹಾಳು ಹೇಳ್ಬಿಡ್ತೀವಿ. ಹಾಳು ಒಡೆದ್ದೇ ಒಡೆದ್ದಾನೆ ಹೆಂಗಂದ್ರೆ ಹಾಕ್ಬಿಡ್ತಾನೆ, ಮತ್ತೆ ಹಾಳು ಮಾಡಿದ್ದ ಹಾಳು, ಮಗ ಮಾಡಿದ ಮಧ್ಯಮ, ತಾನು ಮಾಡಿದ ನಿಜ ತಂದು ಬಂದ್ಬಿಡ್ತೀವಿ. ಅದಕ್ಕೋಸ್ಕರ ಇದು ಸರಿಯಾಗೋದಿಲ್ಲ. ನೀವು ನೋಡಬೇಕು, ನೀವು ಜೊತೆನೇ ಇದ್ರೂ ಮಾಡಿದ್ರೆ ಮಾತ್ರ ಕೃಷಿ ಲಾಭ, ಇಲ್ಲಾಂದ್ರೆ ಅಲ್ಲಾಗಲ್ಲ. ಫಸ್ಟ್ ಇದಕ್ಕೆ ನಮಗೆ ಈ ಮಣ್ಣಿನ ದಿನ, ಮಣ್ಣಿನ ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ಅದು ತಾಯಿಗೆ ಯಾವ ರೀತಿ ಗೌರವ ಕೊಡ್ತೋ ಅದೇ ರೀತಿ ಮಣ್ಣಿಗೆ ನಿರ್ಮಾಣ ಮಾಡಬೇಕು. ಮಣ್ಣಿಗೆ ನಾವು ಯಾವುದೇ ತರದ ಕೆಲಸ ಕೊಡಬಾರದು. ಅದಕ್ಕೆ ಯಾವ ಬೆಳೆಗಳಾಕ್ಬೇಕು, ಹೇಗೆ ಹಾಕ್ಬೇಕು, ಮಣ್ಣಿನ ಫಲವತ್ತತೆ ಮಾಡುತ್ತಾ ಬೆಳೆಗಳಿದಾವೆ, ಮಣ್ಣನ್ನ ಕಡಿಮೆ ಫಲವತ್ತೆ, ಅದನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ. ನೀವು ಬ್ಯಾಂಕ್ ನಲ್ಲಿ ದುಡ್ಡು ಹಾಕಿದ್ರೆ ಮಾತ್ರ ಆಗುತ್ತೆ. ನಾವು ಟನ್ ಗಟ್ಟಲೆ ಹೊರಗಡೆ ತಗೊಂಡು ಹೋಗ್ತೀವಿ, ವಾಪಸ್ ಕೊಡೋದು ಮಾತ್ರ ಚೀಲದಲ್ಲಿ ತರ್ತೀವಿ. ಈಗ ಯಾಕಂದ್ರೆ ಗೊಬ್ಬರ ನೀವು ಟನ್ ಗಟ್ಟಲೆ ಮಾಡೋಕ್ಕಾಗಲ್ಲ, ಬರೀ ಚೀಲಗಳಲ್ಲೇ ಹಾಕ್ತಾರೆ. ಅದಕ್ಕೋಸ್ಕರ ನೀವು ಎಷ್ಟು ಟನ್ ಗಟ್ಟಲೆ ತಗೊಂಡ್ರೆ ವಾಪಸ್ ಅಷ್ಟೇ ಮಾಡಿದ್ರೆ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಕರೆಕ್ಟ್ ಇರ್ತದೆ. ಇಲ್ಲಾಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆದ ತಕ್ಷಣ ನೀವು ದುಡ್ಡಿಲ್ಲ ಅಂತಂದು ಹೇಳ್ಬಿಡ್ತೀರಿ. ಅದ ನಿಟ್ಟಿನಲ್ಲಿ ಈಗ ನಮ್ಗೆ ಬ್ಯಾಂಕಿಗೆ ನೀವು ತುಂಬಬೇಕು. ಜಾಸ್ತಿ ಜಾಸ್ತಿ ನಿಮ್ಮಲ್ಲಿರ್ತಕ್ಕಂತ ಸಾವಯವ ಉತ್ಪನ್ನಗಳು ಬೇಕಾದಷ್ಟು ಇದಾವೆ. ಅವನ್ನ ಯಾರು ಸರಿಯಾಗಿ ಉಪಯೋಗ ಮಾಡ್ಕೊಂತಿಲ್ಲ. ಕಾಂಪೋಸ್ಟ್ ಗೊಬ್ಬರ ಮಾಡ್ತಿದ್ದಿಲ್ಲ, ಎರೆಗೊಬ್ಬರ ಗೊಬ್ಬರ ನೀವು ನೋಡಿ ನಾವು ಹಾಕಿದ್ವಿ ಇಲ್ಲಿ. ಎರೆಬೆಳೆ ಗೊಬ್ಬರ ಬಹಳ ರೇಟ್ ಆಗಿದೆ, ಈಗ ಅದು 10 ರೂಪಾಯಿ KG ವರೆಗೆ ಆಗಿದೆ. ನೀವು ಬಹಳಷ್ಟು ಜನ ಎರೆಬೆಳೆ ಗೊಬ್ಬರನ ಮಾಡಿ 50,000-60,000 ರೂಪಾಯಿ ಲಾಭ ಮಾಡಿದ್ದಾರೆ. ಅದನ್ನು ಮಾರಾಟ ಮಾಡಿ ಸಿಟಿಯಲ್ಲಿ ತಗೊಂತರ್ಬೇಕಾದ್ರೆ ಅದಕ್ಕೆ ನೀವು ಮಾಡಬೇಕು. ನಿಮ್ಮ ಹೊಲಗಳಿಗೆ ಹಾಕು ಫಸ್ಟ್. ಏನಾಗಿ ಇದಕ್ಕೆಲ್ಲ ಬೇಕಪ್ಪ ಅಂದ್ರೆ ಎಲ್ಲ ಬೇಕು ನಮ್ದು. ಕೃಷಿ ಅಂತಂದ್ರೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇವೆಲ್ಲ ಇದ್ರೆ ಮಾತ್ರ ಒಂದೊಂದು ಅಲ್ಲೇ ರೊಟೇಟ್ ಆಗ್ತದೆ. ನೀವು ಬರೀ ನಾವು ಬೆಳೆ ಬೆಳೆದು ನಾವು ಮಾಡ್ತೇವೆ ಅಂತಂದ್ರೆ ಸಾಧ್ಯನೇ ಆಗೋದಿಲ್ಲ. ಮಣ್ಣಿನ ಫಲವತ್ತತೆ ಮೇಂಟೈನ್ ಮಾಡ ಇದಕ್ಕೆ ಎಲ್ಲ ಕೃಷಿಗೆ ಉಪಕಸಬುಗಳಿವೆಲ್ಲ, ಆ ಉಪಕಸಬುಗಳೆಲ್ಲ ಇದ್ರೆ ಮಾತ್ರ ನೀವು ಒಳ್ಳೆ ಇದರಲ್ಲಿರ್ತೀರಿ. ರೈತನಷ್ಟು ಒಂದು ಆರೋಗ್ಯ ಬೇರೆ ಯಾರ್ದಿಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮಣ್ಣಿಗೆ ಚೆನ್ನಾಗಿರ್ಬೇಕು. ಮಣ್ಣಿನ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಮಣ್ಣಲ್ಲಿ ಏನ್ ಪೋಷಕಾಂಶಗಳು ಅದನ್ನ ತಗೊಂಡ್ ನಮಗೆ ಬೇಕು. ನಮಗೆ ಕ್ಯಾಲ್ಸಿಯಂ ಬೇಕು, ರಂಜಕ ಬೇಕು, ಪೊಟಾಶ್ ಬೇಕು, ಯೂರಿಯಾ ಬೇಕು, ಎಲ್ಲಾನು ಬೇಕು ನಮಗೆ. ಅದು ಎಲ್ಲೇನು ತಗೊಂಡಿದ್ದೆ ನಮಗೆ ತಿಂತೀವಿ. ಮತ್ತೆ ಅದರಲ್ಲಿ ಇಲ್ಲಾಂದ್ರೆ ನಿಮಗೆ ಕಡಿಮೆ ಆಗಿಬಿಡ್ತದೆ, ಡಿಫಿಷಿಯನ್ಸಿ ಆಗ್ತದೆ, ಮತ್ತೆ ತಿರ್ಗಿ ಮತ್ತೆ ನಾವು ಟ್ಯಾಬ್ಲೆಟ್ಸ್ ಮುಖಾಂತರ ಹೋಗ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಮಣ್ಣಿನ ಆರೋಗ್ಯ ಕಾಪಾಡೋದು ಬಹಳ ಬಹಳ ಮುಖ್ಯ. ಅದನ್ನ ಅಟ್ಲೀಸ್ಟ್ 2-3 ವರ್ಷಕ್ಕೆ ಒಂದ್ಸತಿ ಕೊಟ್ಟಿಗೆ ಗೊಬ್ಬರನ ತುಂಬಿಸಬೇಕಾಗತ್ತೆ, ಇಲ್ಲಾಂದ್ರೆ ಸಾವಯವ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಈ ಗೊಬ್ಬರಗಳನ್ನ ಹಾಕ್ಬೇಕು 2-3 ವರ್ಷ. ಇಲ್ಲಾಂದ್ರೆ ಕುರಿಗಳಿದ್ರೆ ಕುರಿ ಮಂದಿನ ಮಲಗಿಸಿದ್ರೆ ಎರಡೂ ಸಿಗ್ತದೆ, ಗಂಜಲನೂ ಸಿಗ್ತದೆ, ಕುರಿ ಇಕ್ಕೆನೂ ಸಿಗ್ತದೆ. ಅದು ನಿಧಾನವಾಗಿ ಬಿಡ್ತದೆ. ಕುರಿ ಗೊಬ್ಬರಕ್ಕೆ ಬೇರೆ, ಕೋಳಿ ಗೊಬ್ಬರನೇ ಬೇರೆ ಅಂತಂದ್ರೆ ಫ್ರೆಶ್ ತಗೊಂಡೋಗಿ ಹಾಕಂಗಿಲ್ಲ, ಸ್ವಲ್ಪ ಕೊಳಿಬೇಕು ಚೆನ್ನಾಗಿ. ಇಲ್ಲಾಂದ್ರೆ ಅಲ್ಲಿ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬೇರೆ ಏನೇನೋ ರಿಲೀಸ್ ಮಾಡಿಬಿಡ್ತದೆ ನಿಮ್ದು. ಮತ್ತೆ ಕೆಲವೊಂದು ಟೈಮು ಬಹಳಷ್ಟು ಅಡಿಕೆ ಬೆಳೆಯತಕ್ಕಂಥ ಬೆಳೆಗಾರರು ಸಾರ್ ನನ್ನ ಗೊಬ್ಬರ ಹಾಕ್ಬಿಟ್ಟು ನನ್ನೆಲ್ಲ ಸುಟ್ಟೋಗ್ಬಿಟ್ಟತ್ತೆ ಏನಾಗಿಬಿಟ್ಟದ ಅಂತ ಬರ್ತಾರೆ. ಮುಂದಿನ ದಿನಗಳಲ್ಲಿ ಮಣ್ಣಿನ ಆರೋಗ್ಯ ಒಳ್ಳೆ ಮಣ್ಣು ಸಿಗೋದೇ ಕಷ್ಟ ಆಗಿಬಿಟ್ಟದ, ಈಗೆಲ್ಲ ಬೇರೆ ಬೇರೆ ಇದಕ್ಕೆ ಉಪಯೋಗ ಮಾಡಿಬಿಡ್ತಾರೆ ಮಣ್ಣಿಗೆ ಒಂದಷ್ಟು ದುಡ್ಡಿದೀಗ. ಆ ನಿಟ್ಟಿನಲ್ಲಿ ಅಂತದಕ್ಕೆಲ್ಲ ಬಳಕೆ ಮಾಡ್ಕೋಬಾರ್ದು. ನಿಮ್ಮ ಇದಕ್ಕೆ ಜಾಸ್ತಿ ಮಾಡಬೇಕು. ಮುಂದಿನ ದಿನಗಳು ಇನ್ನ ಕಷ್ಟ ಆಗ್ತದೆ. ಯಾಕಪ್ಪ ಅಂತಂದ್ರೆ ಮಣ್ಣು ನಮಗೆ ಭೂಮಿಗೆ ಬಹಳ ಬೆಲೆ ಇದೆ, ಅದಕ್ಕೋಸ್ಕರ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಆಹಾರದ ಕೊರತೆ ಬಂದ್ರೆ ಇನ್ನಷ್ಟು ಡಿಮ್ಯಾಂಡ್ ಆಗಿಬಿಡ್ತದೆ. ಈಗ ಯಾಕಂದ್ರೆ ಜಾಸ್ತಿ ಮಾಡಕ್ಕೆ ಅಲ್ಲಿ ಎಷ್ಟು ನಾವು ಒಂದು ಕಡಿಮೆ ಜಮೀನಲ್ಲಿ ಹೆಚ್ಚೆಚ್ಚು ಉತ್ಪಾದನೆ ಮಾಡಕ್ ಹತ್ಬಿಟ್ಟು ಇನ್ನ ಜನಸಂಖ್ಯೆ ಅಂತಾನೆ ಜಾಸ್ತಿ ಆಗ್ತಾ ಇದೆ. ಈಗ ನಾವು ಪ್ರಪಂಚಕ್ಕೆ ನಮ್ಮ ಭಾರತ ಪ್ರಥಮ ಸ್ಥಾನದಲ್ಲಿದೆ ಈಗ ಜನಸಂಖ್ಯೆ. ಇಷ್ಟು ಜನಸಂಖ್ಯೆ ಊಟ ಬೇಕಲ್ಲ, ಮತ್ತೆ ಊಟ ಬೇಕಂದ್ರೆ ಮಣ್ಣಿನ ಆರೋಗ್ಯ ಚೆನ್ನಾಗಿ ಕಾಪಾಡಕ್ಕೆ ಮಣ್ಣಿನ ಫಲವತ್ತತೆ ಇಂಪಾರ್ಟೆಂಟು. ಅದಕ್ಕೆ ಇದಕ್ಕೆ ವಿಶ್ವ ಮಣ್ಣಿನ ದಿನಾಚರಣೆ ಅಂತಂದು ಮಾಡ್ತಾ ಇದೀವಿ. ಅದನ್ನ ತಾವೆಲ್ಲರೂ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಮಣ್ಣು ಏನಾಗಿದೆ ನಿಮ್ ಟೆಸ್ಟ್ ಮಾಡಲೇಬೇಕು. ಮಣ್ಣು ಟೆಸ್ಟ್ ಮಾಡಿಸ್ಕೊಂಡು ನೀವು ಮಾಡಿದಷ್ಟು ನಮ್ಮ KVKಗೂ ಮತ್ತೆ ನಮ್ಮ ಕೃಷಿ ಇಲಾಖೆಯ ಒಂದು ಇದು ಸಹಕಾರದಿಂದ ನೀವು ಮಣ್ಣು ಟೆಸ್ಟ್ ಮಾಡ್ಕೊಂಡು ನಿಮ್ಮ ಮಣ್ಣಿನ ಆರೋಗ್ಯ ತಿಳ್ಕೊಂಡು ಅದಕ್ಕೆ ಏನು ಬೇಕು ಅಷ್ಟೇ ಇದನ್ನ ಕೊಡಬೇಕಂತ ತಮ್ಮಲ್ಲಿ ಹೇಳ್ತಾ ಪ್ರತಿಯೊಂದು ಮೂರು ದಿನಗಳ ಕೃಷಿ ಮೇಳ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಡಿಸೆಂಬರ್ 7, 8 ಮತ್ತು 9 ಈ ಮೂರು ದಿನಗಳ ಕಾಲ ನೀವು ಬೇಕಾದಷ್ಟು ಬಂದು ಚರ್ಚೆ ಮಾಡಬಹುದು. ಏನೆಲ್ಲ ವಿಷಯಗಳ ಬಗ್ಗೆ ಏನು ಬೇಕಾದ್ರೆ ನಿಮಗೆ ಮಾಡೋಕ್ಕೆ ನಿಮಗೆ ಎಲ್ಲ ವಿಜ್ಞಾನಿಗಳು ಮತ್ತು ಪ್ರಗತಿಪರ ಕೃಷಿಕರೇ ಇರ್ತಾರೆ. ನೀನೇನೇ ಮಾಡಿದೆ ನಾನೇನು ಮಾಡಿದೆ ಅಂತ ಕೇಳ್ತಿದ್ರೆ ಮೊದಲು ಈಗ ಯಾರ್ದು ಏನು ಕೇಳೋದಿಲ್ಲ, ಅವ್ರದವರೇ ಬೆಳ್ಕೊಂಡು ಹೋಗ್ತಾರೆ. ಆ ನಿಟ್ಟಿನಲ್ಲಿ ಬಂದು ನೀವು ಚರ್ಚೆಯಲ್ಲಿ ಪಾಲ್ಗೊಂಡು ನಿಮ್ಮ ಇರ್ತಕ್ಕಂಥ ಪ್ರಶ್ನೆಗಳು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಂತಂದು ಮತ್ತೊಮ್ಮೆ ತಮಗೆಲ್ಲರಿಗೂ ಮನವಿ ಮಾಡ್ತೀನಿ. ರೈತ ಇಲ್ಲಾಂದ್ರೆ ಮತ್ತೆ ಯಾರಿಲ್ಲ. ರೈತ ಬೆಳ್ಕೊಳ್ಲಿಲ್ಲ ಅಂದ್ರೆ ಯಾವ ಇಂಡಸ್ಟ್ರೀಸ್ ಬೆಳೆಯಲ್ಲ, ಎಲ್ಲ ನಿಂತೋಗ್ಬಿಡ್ತವೆ. ಅದಕ್ಕೋಸ್ಕರ ರೈತರು ಬಹಳ ಇಂಪಾರ್ಟೆಂಟ್, ಫಸ್ಟ್ ಫಾರ್ಮರ್, ಉಳಿದದ್ದು ನೆಕ್ಸ್ಟ್. ಜೈ ಹಿಂದ್ ಜೈ ಕನ್ನಡ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಜಯಪ್ರಕಾಶ್ ಟಿಸಿ ಇವರುಗಳು ಮಾತನಾಡಿ, ಮಣ್ಣನ್ನು ಕುರಿತಾದಂತಹ ಘೋಷಣೆಗಳು ಕೇವಲ ಘೋಷವಾಕ್ಯಕ್ಕೆ ಸೀಮಿತವಾಗಿರುತ್ತದೆ. ನಾವುಗಳು ಬೆಳೆಗಳ ಮೂಲಕ ಮಣ್ಣಿನಿಂದ ಹೀರಿಕೊಳ್ಳುತ್ತಿರುವಂತಹ ಪೋಷಕಾಂಶಗಳನ್ನು ಮರಳಿ ಮಣ್ಣಿಗೆ ಹಾಕುವಂತಹ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ರೈತರು ಮಣ್ಣು ಪರೀಕ್ಷಾ ವರದಿ ಅಂತಂದರೆ ಮಣ್ಣು ಪರೀಕ್ಷೆಯನ್ನು ಶಿಫಾರಸು ಮಾಡಿದಂತಹ ಆಧಾರದ ಮೇಲೆ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕು. ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಮಹಾವಿದ್ಯಾಲಯಗಳು ಹಾಗೆಯೇ ಇತರ ಸಂಘ ಸಂಸ್ಥೆಗಳು ಕೂಡ ಮಣ್ಣಿನ ಪರೀಕ್ಷೆಯನ್ನು ಮಾಡುತ್ತಿದ್ದು ರೈತ ಬಾಂಧವರು ಮಣ್ಣು ಪರೀಕ್ಷಾ ಆಧಾರದ ಮೇಲೆ ಈ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕು. ಮುಖ್ಯವಾಗಿ ಸಾವಯವ ವಸ್ತುಗಳನ್ನು ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆರೆಸಲು ತಿಳಿಸಿದರು. ತಮಗೆಲ್ಲ ಗೊತ್ತಿರುವ ಹಾಗೆ ಮಣ್ಣಿಂದಲೇ ಎಲ್ಲ, ಮಣ್ಣೆ ಹೊನ್ನು, ಮಣ್ಣೆ ಚಿನ್ನ, ಮಣ್ಣೆ ನಮ್ಮ ಕಣ್ಣು, ರೈತರ ಕಣ್ಣು ಅಂತೇಳಿ ನಾವು ಎಲ್ಲ ಬಹಳಷ್ಟು ಶೀರ್ಷಿಕೆಗಳಲ್ಲಿ ವ್ಯಾಖ್ಯಾನಗಳನ್ನ ಕೇಳ್ತಾ ಇದೀವಿ. ಆದ್ರೆ ಈ ವ್ಯಾಖ್ಯಾನಗಳು ಕೇವಲ ವ್ಯಾಖ್ಯಾನಗಳಾಗೇನೆ ಉಳಿಬಾರ್ದು, ಇವನ್ನ ಏನು ಇದೆ ಇದರ ಮಹತ್ವವನ್ನ ನಾವು ಕಾರ್ಯರೂಪಕ್ಕೆ ತರಬೇಕು. ಬದಲಾದ ಪರಿಸ್ಥಿತಿಯಲ್ಲಿ ನಾವು ಮಣ್ಣಿನ ಮೇಲೆ ಸಾಕಷ್ಟು ಶೋಷಣೆಯನ್ನ ಮಾಡ್ತಾ ಇದೀವಿ. ಅಂದ್ರೆ ಹೆಚ್ಚು ಹೆಚ್ಚು ಬೆಳೆ ಬೆಳೀಲಿಕ್ಕೆ, ಬೇರೆ ಬೇರೆ ವಿಧವಾದ ಬೆಳೆ ಬೆಳೀಲಿಕ್ಕೆ ಮಣ್ಣಿನಿಂದ ನಾವು ಸಾಕಷ್ಟು ಪೋಷಕಾಂಶಗಳನ್ನ ಹೀರ್ತಾ ಇದೀವಿ. ಆದ್ರೆ ನಾವು ವಾಪಸ್ ಆ ಮಣ್ಣಿಗೆ ಏನ್ ಕೊಡಬೇಕು ಅದನ್ನ ಕೊಡ್ತಾ ಇಲ್ಲ. ಆ ಒಂದು ಪರಿಣಾಮವಾಗಿ ನಾವು ಇವತ್ತು ಸಾಕಷ್ಟು ಮಣ್ಣಿನಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೀವಿ. ಈಗ ನೋಡಿ, ಮಣ್ಣಿನಲ್ಲಿ ಸಾವಯವ ಇಂಗಾಲ ನಮಗೆ 0.75 ಇರಬೇಕು. ನಾವು ಈ ಇಲಾಖೆ ವತಿಯಿಂದ ಸುಮಾರು 17,000-18,000 ಸಾಯಿಲ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಈಗಾಗಲೇ ಬೇರೆ ಬೇರೆ ಯೋಜನೆಗಳಲ್ಲಿ, ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ, ಹಳ್ಳಿಗಳಲ್ಲಿ ಸಾಯಿಲ್ ಅನಾಲಿಸಿಸ್ ಅನ್ನ ಮಾಡಿದ್ದೇವೆ. ಅದರಲ್ಲಿ ನಮಗೆ ಬಂದಿರತಕ್ಕಂತ ಒಂದು ಇನ್ಫರೆನ್ಸ್ ಏನಪ್ಪಾ ಅಂತಂದ್ರೆ, ಸಾಕಷ್ಟು ಮಣ್ಣಿನಲ್ಲಿ ಸಾವಯವ ಇಂಗಾಲದ ಕೊರತೆ ಇದೆ. 0.3-0.4% ವರೆಗೆ ಅಷ್ಟೇ ಕಾಣ್ತಾ ಇದೆ. ಇನ್ನು ಅರ್ಧಕ್ಕರ್ಧ ಕೊರತೆ, 0.75 ರೀಚ್ ಆಗ್ಬೇಕಂತಂದ್ರೆ ಇನ್ನು ಸಾಕಷ್ಟು ಅಲ್ಲಿ ಕೊರತೆ ಇದೆ. ಅದರ ಜೊತೆಗೆ ಬಹಳಷ್ಟು ಮಣ್ಣಿನಲ್ಲಿ ಜಿಂಕಿನ ಕೊರತೆ ಇದೆ. ಲಘು ಪೋಷಕಾಂಶ ಜಿಂಕ್, ಮ್ಯಾಂಗನೀಸ್, ಬೋರಾಕ್, ಈವನ್ ಕೆಲವು ಕಡೆ ಸಾರಜನಕದ ಕೊರತೆ ಇದೆ. ಸೊ ಹೀಗಾಗಿ ಈ ಕೊರತೆಯನ್ನ ನೀಗಿಸ್ಬೇಕಪ್ಪ ಅಂತಂದ್ರೆ ನಾವು ಮೇಲಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಮಣ್ಣಿನಲ್ಲಿ, ಅದನ್ನ ವಾಪಸ್ ಕೊಟ್ಟಾಗ ಮಾತ್ರ ಅದು ಸರಿದೂಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನ ಸರಿದೂಗಿಸ್ಬೇಕಂತಂದ್ರೆ ಮಣ್ಣನ್ನ ಮೇಲಿಂದ ನೋಡಿದ ತಕ್ಷಣ ಅದು ಗೊತ್ತಾಗಲ್ಲ. ಹಾಗಾಗಿ ಕನಿಷ್ಠ ಈಗ ನಾವ್ ಹೆಂಗೆ ಹೆಲ್ತ್ ಚೆಕಪ್ ನಮ್ಮಲ್ಲಿ ಮಾಡ್ಕೊಳ್ತೀವೋ, ಇವತ್ತು ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದೆ. ಬೇರೆ ಬೇರೆ ಇಲಾಖೆ ಮತ್ತೆ ಯೂನಿವರ್ಸಿಟಿ ಹಾಗೂ ಕೆಲವು ಪ್ರೈವೇಟ್ ಆರ್ಗನೈಸೇಷನ್ಸ್ ಕೂಡ ಈ ಮಣ್ಣು ಪರೀಕ್ಷಾ ವಿಧಾನಗಳನ್ನ, ಮಣ್ಣು ಪರೀಕ್ಷಾ ಲ್ಯಾಬೊರೇಟರೀಸ್ ಗಳನ್ನ ಹಾಕೊಂಡಿದೆ. ಅವರು ಕೂಡ ರೈತರ ಹೆಲ್ಪಿಗೆ, ರೈತರ ನೆರವಿಗೆ ಧಾವಿಸ್ತಾ ಇದ್ದಾವೆ. ತಾವು ಮಾಡಬೇಕಾಗಿರೋದು ಏನಪ್ಪ ಅಂತಂದ್ರೆ, ಮಣ್ಣನ್ನು ಫಸ್ಟ್ ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೆಂಗೆ ಪ್ರತಿ 3 ವರ್ಷಕ್ಕೊಮ್ಮೆ ಆದ್ರೂ ಈ ಮಣ್ಣಿನ ಅನಾಲಿಸಿಸ್ ಅಂದ್ರೆ ಪರೀಕ್ಷೆಯನ್ನ ಮಾಡಿಸ್ಬೇಕು. ಅವಾಗ ಮಾತ್ರ ನಮ್ಮ ಮಣ್ಣಿನಲ್ಲಿ ಏನಿದೆ, ಏನು ಕೊರತೆ ಇದೆ, ಏನ್ ಹಾಕ್ಬೇಕು ಇದನ್ನ ಸರಿಪಡಿಸ್ಲಿಕ್ಕೆ ಅನ್ನೋದನ್ನ ಗೊತ್ತಾಗ್ತದೆ. ಇದು ಯೂನಿವರ್ಸಿಟಿನಲ್ಲೂ ಕೂಡ ನಿಮಗೆ ತಪಾಸಣೆ ಮಾಡಿಕೊಳ್ಳಲಾಗ್ತದೆ, ನಮ್ಮ ಇಲಾಖೆಯಲ್ಲೂ ಕೂಡ ಮಾಡಿಕೊಳ್ಳಲಾಗ್ತದೆ. ಅದಕ್ಕೆ ಮಿನಿಮಮ್ ಚಾರ್ಜಸ್ ಇರ್ತದೆ, ಇಲ್ಲ ನಮಗೆ ಇಲಾಖೆ ವತಿಯಿಂದ ಕೆಲವೊಂದು ಪ್ರೋಗ್ರಾಮ್ ಅಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ ಕೂಡ ಮಾಡ್ತೀವಿ ಕೆಲವೊಂದು ಹಳ್ಳಿಗಳಲ್ಲಿ. ಆ ಸಂದರ್ಭದಲ್ಲೂ ತಾವು ತಮ್ಮ ತಮ್ಮ ಹಳ್ಳಿಯ ಮಣ್ಣನ್ನ ಅಥವಾ ತಮ್ಮ ಹೊಲದ ಮಣ್ಣನ್ನ ನಮ್ಮ ಅಧಿಕಾರಿಗಳಾಗ್ಲಿ ವಿಜ್ಞಾನಿಗಳಾಗ್ಲಿ ಕೊಟ್ರೆ, ಇನ್ನು ಇಲ್ಲಪ್ಪ ಸಾಕಷ್ಟು ಒಂದು ಹಳ್ಳಿನಲ್ಲಿ ಮಾಸ್ ಆಗಿ ಮಾಡಬೇಕು, ಈ ಹಳ್ಳಿದ ಪೂರಾ ಸಾಯಿಲ್ ಸ್ಯಾಂಪಲ್ ಮಾಡ್ಬೇಕಂತಂದ್ರೆ ನಾವು ಏನು ಬೇರೆ ಸಂಸ್ಥೆಗಳಿದಾವೆ, ಕೋರಮಂಡಲ್ ಆಗಿರ್ಬೋದು, RCF ಆಗಿರ್ಬೋದು, ಇಂತಹ ಸಂಸ್ಥೆಗಳನ್ನು ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನೋಡಪ್ಪ ಒಂದು ಮಾಸ್ ಆಗಿ ಒಂದು ಡ್ರೈವ್ ತರ ಇಡಿ, ಈ ಹಳ್ಳಿಯ ಪೂರಾ ಸರ್ವೆ ನಂಬರ್ ಫಲಿತಾಂಶವನ್ನ ಆ ರೈತರಿಗೆ ನಾವು ಕೊಡಬೇಕು. ಒಂದು ಕಾರ್ಡ್ ಜನರೇಟ್ ಮಾಡ್ಬೇಕು, ಇಲ್ಲಿ ಯಾವ ತರದ ಪೋಷಕಾಂಶ ಹೆಚ್ಚಿದೆ, ಕೊರತೆ ಇದೆ, ಇದನ್ನ ಅವ್ರಿಗೆ ತಿಳಿ ಹೇಳ್ಬೇಕು ಅಂತೇಳಿ ಅದನ್ನು ಕೂಡ ಮಾಡುವ ಒಂದು ಪ್ರಯತ್ನ ಮಾಡಬಹುದು. ಆದ್ರೆ ರೈತರು ಮುಂದುವರಬೇಕಾಗ್ತದೆ. ಮಾಡಿದ ನಂತರ ಬರೇ ಫಲಿತಾಂಶ ಕಾರ್ಡ್ನಲ್ಲೇ ಉಳಿಬಾರ್ದು. ಒಂದು ನಾವು ಈಗಾಗಲೇ 18,000 ಕಾರ್ಡ್ಗಳನ್ನ ಜನರೇಟ್ ಮಾಡಿದೀವಿ, ಫಲಿತಾಂಶ ಇದೆ. ಕೆಲವೇ ಕೆಲವು ರೈತರು ಅದನ್ನ ಅಡಾಪ್ಟ್ ಮಾಡ್ಲಿಕ್ಕೆ ಅಂದ್ರೆ ಅದನ್ನ ಅಡಾಪ್ಟ್ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಕೆಲವರು ಅದನ್ನ ಅಡಾಪ್ಟ್ ಮಾಡೋದಿಲ್ಲ. ಯಾವಾಗ ನಾವು ಅದನ್ನ ರಿಸಲ್ಟ್ ಏನಿದೆ ಅದನ್ನ ಹಾಕಿ ಅದನ್ನ ಫಲಿತಾಂಶ ಅಡಾಪ್ಟ್ ಮಾಡಿದಾಗ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗತ್ತೆ, ನಮ್ಮ ಬೆಳೆಗಳಿಗೆ ಯಾವ್ದು ಅನುಕೂಲ ಅನಾನುಕೂಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ರೈತರು ಪ್ರಮುಖವಾಗಿ ಈ ಮಣ್ಣು ಪರೀಕ್ಷೆ ವಿಧಾನಕ್ಕೆ ಒಗ್ಗೂಡಬೇಕು, ಅದನ್ನ ಅಳವಡಿಸಿಕೊಳ್ಳಿಕ್ಕೆ ಮುಂದಾಗಬೇಕು. ಈಗ ನೋಡಿ, ಸುಮಾರು ನಮ್ಮ ಈ ರಾಯಚೂರು ಜಿಲ್ಲೆಯಲ್ಲಿ 600,000 ಹೆಕ್ಟೇರ್ಕಿನ ಜಾಸ್ತಿ ಪ್ರದೇಶ ನಮಗೆ ಸಾಗುವಳಿ ಪ್ರದೇಶ ಇದೆ. ಈ 600,000 ಹೆಕ್ಟೇರ್ ನಲ್ಲಿ ನಾವು ಬೆಳೀತಾ ಇದ್ದೀವಿ. ಅದರಲ್ಲಿ ಈ ವಿವಿಧ ಕಾರಣಗಳಿಂದ ಸುಮಾರು 50,000-60,000 ಹೆಕ್ಟೇರ್ ಅಷ್ಟು ಪ್ರದೇಶ ಬೇರೆ ಬೇರೆ ತಾಲೂಕಿಲ್ಲಿ 5%-30% ವರೆಗೂ ಪ್ರದೇಶ ಈ ಸಲಹೆ ಸವಳು ಜವಳು ಪ್ರದೇಶಕ್ಕೆ ಹೋಗ್ತಾ ಇದೆ. ಅಂದ್ರೆ ಇದನ್ನೆಲ್ಲ ನಾವು ಮಣ್ಣಿನ ಬಗ್ಗೆ ನಾವು ಅರಿವು ಮಣ್ಣಿನ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ನಾವು ಕೊಡದೇ ಇದ್ರೆ ಏನ್ ನಮಗೆ ಸಾಗುವಳಿ ಕ್ಷೇತ್ರ ಏನಿದೆ ಅದು ಪ್ರತಿ ವರ್ಷ ಸ್ವಸ್ವಲ್ಪ ಸಾಗುವಳಿಯಿಂದ ಹೊರಗೆ ಉಳಿದ್ರೆ ನಮ್ಮ ಪ್ರೊಡಕ್ಷನ್ ಮೇಲೆ, ನಮ್ಮ ಪ್ರೊಡಕ್ಟಿವಿಟಿ ಮೇಲೆ, ಆಹಾರ ಉತ್ಪಾದಕತೆ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸೊ ಹಾಗಾಗಿ ಪ್ರತಿ ವರ್ಷ ನಾವು ಒಂದು ಧ್ಯೇಯದೊಂದಿಗೆ ಈ ಮಣ್ಣು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷನೂ ಕೂಡ ಕೆಲವು ಧ್ಯೇಯಗಳೊಂದಿಗೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಎಲ್ಲರೂ ಈ ಮಣ್ಣನ ಪ್ರಾಮುಖ್ಯತೆಯನ್ನು ಅರ್ತು ಇದನ್ನ ಕಾರ್ಯರೂಪಕ್ಕೆ ತರಬೇಕು. ಮಣ್ಣು ನಾವು ಈ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಮುಂದಿನ ಪೀಳಿಗೆಗಳಿಗೂ ಕೂಡ ನಾವು ಆರೋಗ್ಯವಾದ ಮಣ್ಣನ್ನ ಬಿಟ್ಟು ಹೋಗ್ತಕ್ಕಂಥ ಕೆಲಸ ಆಗ್ಬೇಕಂತ ಹೇಳ್ತಾ ನಮಸ್ಕಾರ. ಕಾರ್ಯಕ್ರಮಕ್ಕೆ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ವಿಸ್ತರಣಾ ನಿರ್ದೇಶಕರಾದಂತಹ ಡಾಕ್ಟರ್ ಶಿವಶಂಕರ್ ಎನ್ ಇವರುಗಳು ಮಾತನಾಡಿ, ಭೂಮಿಯ ಮೇಲ್ಪದರು ನಾಶವಾಗುತ್ತಿದೆ. ಮುಖ್ಯವಾಗಿ ರೈತ ಬಾಂಧವರು ಬೇರೆಯವರಿಗೆ ಲೀಸ್ ಕೊಡುವಂಥದ್ದು ಅಥವಾ ತಾವು ಲೀಸ್ ಪಡೆಯುವಂಥ ಸಂದರ್ಭದಲ್ಲಿ ಉತ್ಪಾದನೆಯ ಭರಾಟೆ ಮೇಲೆ ಅಥವಾ ಅಧಿಕ ಇಳುವರಿಯನ್ನು ಪಡೆಯಬೇಕೆಂಬಂಥ ಒಂದು ಆಶೆಯಿಂದ ಅಧಿಕ ಪ್ರಮಾಣದಲ್ಲಿ ನಾವು ಸಾವಯವ ಗೊಬ್ಬರಗಳನ್ನು ಬಿಟ್ಟು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿರುವ ಪರಿಣಾಮವಾಗಿ ಮಣ್ಣು, ಕ್ಷೌರ, ಜವಳು ಇನ್ನಿತರ ಸಮಸ್ಯೆಗಳಿಗೆ ಒಳಗಾಗುತ್ತಿದೆ. ಆದ್ದರಿಂದ ರೈತ ಬಾಂಧವರು ಹಸಿರುಳು ಗೊಬ್ಬರಗಳನ್ನು, ಎರೆಹುಳು ಗೊಬ್ಬರಗಳನ್ನು, ಸಾವಯವ ಪದಾರ್ಥಗಳನ್ನು ಮರಳಿ ಮಣ್ಣಿಗೆ ಹಾಕುವಂತಹ ವ್ಯವಸ್ಥೆಯನ್ನು ರೈತ ಬಾಂಧವರು ಮಾಡ್ಕೋಬೇಕು ಎಂಬಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿದರು. ತಮಗೆಲ್ಲ ಗೊತ್ತಿರಬಹುದು ಬ್ರಿಕ್ಸ್ ಅಂತಂದ್ರೆ ಇಟಿಕೆ. ಇತ್ತೀಚೆಗೆಲ್ಲ ನಿಮಗೆ ಫ್ಲೈ ಆಶ್ ಬ್ರಿಕ್ಸ್, ಆಮೇಲೆ ಸಿಮೆಂಟ್ ಬ್ರಿಕ್ಸ್ ಎಲ್ಲ ಬರ್ತಾ ಇದೆ. ಆದ್ರೆ 1990-97 ಆಮತ್ತಲ್ಲಿ ಸಿಕ್ಕಾಪಟ್ಟೆ ಮಣ್ಣಿನ ಇಡಿಕೆ ಬರ್ತಾ ಇದ್ವು. ಕೊನೆಗೆ ಅದು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡ್ತಾ ಹೋದಾಗ ಮಣ್ಣು ತೆಗೆದು ಬ್ರಿಕ್ಸ್ ಮಾಡ್ತಾ ಇದ್ರು. ಅಂದ್ರೆ ಟಾಪ್ ಸಾಯಿಲ್ ಅನ್ನೋದು ಮೇಲೆ ಮಣ್ಣಿನ ಮೇಲೆ ಇರ್ತಕ್ಕಂಥ ಒಂದು ಮಣ್ಣು, ಮೇ ಬಿ ಒಂದು 1-2 ಇಂಚ್ ಇರ್ತಕ್ಕಂಥ ಒಳ್ಳೆ ಫಲವತ್ತವಾದ ಮಣ್ಣು ತೆಗೆದೇ ಬಿಟ್ಟಿದ್ದಾರೆ. ಇಲ್ಲಿ ನಿಮ್ಗೇನು ಉಳಿದಿಲ್ಲ, ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳು ಬಂದಿದ್ದಾವೆ, ಬ್ರಿಕ್ಸ್ ಮಾಡ್ತಾ ಇದ್ದಾರೆ. ಆದರೆ ರೈತರಲ್ಲಿ ಇರ್ತಕ್ಕಂಥ ಆ ಮಣ್ಣು ಹೋಗಿದೆ. ಏನು ಮಾಡಬೇಕು, ಅದು ಯಾರ ಮಿಸ್ಟೇಕು, ನಮ್ಮದೇ ಆದ ಮಿಸ್ಟೇಕ್. ಅದೊಂದು ಪಾಯಿಂಟ್. 1 ಇಂಚ್ ನಿಮಗೆ ಟಾಪ್ ಸಾಯಿಲ್ ಬರಬೇಕಂತಂದ್ರೆ ಎಷ್ಟು ವರ್ಷಗಳು ಬೇಕು, 100 ವರ್ಷ, 150 ವರ್ಷ ಬೇಕಾಗಿದೆ. ನಾವು ಕೇವಲ ಒಂದು ದಿನದಲ್ಲಿ ಅಥವಾ ಒಂದು ವರ್ಷದಲ್ಲಿ ತೆಗೆದು ಬಿಡ್ತೀವಿ ಅದನ್ನು. ಸೊ ನಿಮಗೆ ಏನು ಉಳಿಯಲ್ಲ. ಸೊ ಇದ್ರ ಬಗ್ಗೆ ತಾವು ಸ್ವಲ್ಪ ಗಮನ ಹರಿಸ್ಬೇಕು, ಟೈಮ್ ಇರೋಗಿದೆ, ಈಗ ನಮಗೇನು ಇಲ್ಲ. ಎರಡನೇ ಪಾಯಿಂಟ್ ಏನಂತಂದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ಲೀಸ್ಗಂತ ಕೊಡ್ತಾ ಇದ್ದೀವಿ ಜಮೀನನ್ನು. ಭಾಳಷ್ಟು ಆಯ್ತು, ನಾವು ಲೀಸ್ ತಗೊಂಡಿರ್ಬೋದು ಅಥವಾ ಕೊಟ್ಟಿರ್ಬೋದು. ಏನಾಗ್ತದೆ, ಲೀಸ್ ತಗೊಂಡಿರೋನು ಅವನಿಗೆ ಆಸೆ ಜಾಸ್ತಿ, ಯಾಕಂದ್ರೆ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನಾವು ಲಾಭ ತೆಗಿಬೇಕು ಅಂತ. ಏನು ಮಾಡ್ತಾನೆ ಅವನು, ಸಿಕ್ಕಾಪಟ್ಟೆ ಗೊಬ್ಬರ ಹಾಕ್ತಾನೆ. ನಿಮ್ಮಲ್ಲಿ 5 ವರ್ಷ ತಗೊಂಡಿರ್ಬೋದು, ಒಂದು 3 ವರ್ಷ ತಗೊಂಡಿರ್ಬೋದು, ಅಥವಾ 10 ವರ್ಷ ಲೀಸ್ ತಗೊಂಡಿರ್ಬೋದು. ಅವನು 1 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಅವನು ಕೊಟ್ಟಿರ್ತಕ್ಕಂಥ 10 ಟೈಮ್ಸ್ ಜಾಸ್ತಿ ಫಲ ತೆಗಿತಾನೆ. ಏನು ಮಾಡ್ತಾನೆ, ಜಾಸ್ತಿ ಗೊಬ್ಬರ ಹಾಕ್ತಾನೆ, ಆರ್ಗ್ಯಾನಿಕ್ ಫರ್ಟಿಲೈಸ್ ಹಾಕಲ್ಲ, ಏನು ಹಾಕಲ್ಲ. ನಿಮಗೇನು ವರ್ಷಕ್ಕೆಷ್ಟು ಕೊಡ್ತಾನೆ, ಅವನು 5 ವರ್ಷದಲ್ಲಿ ನಿಮ್ಮ ಜಮೀನನ್ನು ನಾಶ ಮಾಡಿ ಹೊರಟೋಗ್ತಾನೆ. ಆಮೇಲೆ ನಿಮ್ಮ ಪರಿಸ್ಥಿತಿ ಏನು, ನಮ್ಮ ಪರಿಸ್ಥಿತಿ ಏನಾಗಬೇಕಲ್ಲ, ನಾವು ಯೋಚನೆ ಮಾಡ್ಬೇಕಾನೆ. ಹಾಗಾಗಿ ನಾವು ಲೀಸ್ ಕೊಡಬೇಕಾದ್ರೆ ಅಥವಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರಬೇಕಾದ್ರೆ ಏನೋ ಒಂದು ಬರ್ಕೊಂಡು ಏನಾದರೂ ಮಾಡ್ಕೊಂಡು ಕೊಡಬೇಕಾಗುತ್ತೆ. ಅದರ್ವೈಸ್ ಅವನು ಹೋದ, ಅವನ ಜೊತೆಗೆ ಮಣ್ಣು ಹೋಯಿತು, ಅವನ ಜೊತೆಗೆ ಹಣ್ಣು ಹೋಯಿತು, ಕೊನೆಗೆ ನಮ್ಗೆ ಉಳಿದಿದ್ದು ಏನು ಉಳಿಯಲ್ಲ. ಇದರ ಬಗ್ಗೆ ರೈತ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಆಮೇಲೆ ಹಳೆಯ ಮಾತುಗಳು ಕಂಪಾರ್ಟ್ಮೆಂಟ್ ಬೆಂಡಿಂಗ್ ಅಂತ ಒಂದು ನಾವು ಮೊದಲು ಮಾಡ್ತಾ ಇದ್ದೀವಿ ನಾವು. ಯಾಕಂತಂದರೆ ನಮ್ಮ ಮಣ್ಣು ಬೇರೆ ಹೊಲಕ್ಕೆ ಹೋಗಬಾರ್ದು ಅಂತ, ಮಣ್ಣು ಕೊಚ್ಕೊಂಡು ಹೋಗಬಾರ್ದು ಅಂತ. ಸೊ ವರ್ಲ್ಡ್ ಬ್ಯಾಂಕ್ ಸ್ಕೀಮಿಂದ ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡು ರಿಲೀಸ್ ಆಗಿತ್ತು, ಮೇ ಬಿ ಒಂದು 10 ವರ್ಷ ಹಿಂದ್ಗಡೆ 15 ವರ್ಷ ಹಿಂದ್ಗಡೆಗೆ. ಸೊ ಇದು ಆಂಧ್ರದಲ್ಲಿ ಭಾಳಷ್ಟು ಕಾಮನ್ ಇದೆ. ಅವರೆಲ್ಲ ಏನು ಮಾಡ್ತಾಯಿದ್ರು, 1 ಎಕರೆ ಅಥವಾ 2 ಎಕರೆಗೆ ಸುತ್ತಲೂ ಕಂಪಾರ್ಟ್ಮೆಂಟ್ ಬಂಡಿಂಗ್ ಮಾಡಿ ಬೇರೆ ಹೊಲಕ್ಕೆ ಮಣ್ಣು ಹೋಗ್ದಂಗೆ, ಬೇರೆ ಹೊಲಕ್ಕೆ ನೀರು ಕೊಚ್ಕೊಂಡು ಹೋಗ್ದಂಗೆ ಅದನ್ನು ಮಾಡ್ತಾಯಿದ್ರು. ಇತ್ತೀಚಿನ ದಿನದಲ್ಲಿ ನಾವು ಕರ್ನಾಟಕದಲ್ಲಿ ಕಾಣ್ತಾ ಇಲ್ಲ, ನಾನು ನೋಡಿಲ್ಲ. ಸೊ ಅದನ್ನು ದಯವಿಟ್ಟು ರೈತರು ಕೂಡ ಕಂಪಾರ್ಟ್ಮೆಂಟ್ ಬಂಡಿಂಗ್ ಮಾಡಿ ನಿಮ್ಮ ಟಾಪ್ ಸಾಯ್ಲು, ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆ ಫಲವತ್ತವಾದ ಭೂಮಿಯನ್ನು ಎಲ್ಲಿ ಬೇರೆ ಹೊಲಕ್ಕೆ ಹೋಗಬಾರ್ದು ಅನ್ನೋದು ಸ್ವಲ್ಪ ತಾವು ಗಮನ ಹರಿಸ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಗಿರ್ತಕ್ಕಂಥ ಒಳ್ಳೆ ಮಣ್ಣು ನಮ್ಮಲ್ಲಿ ಉಳಿತದೆ, ಹಾಗಾಗಿ ನಿಮ್ಮ ಒಳ್ಳೆ ಇಳುವರಿ ಬರ್ತದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕ್ಲೈಮೇಟ್ ಚೇಂಜ್, ಏನಾಗ್ತಾ ಇದೆ, ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರಬಹುದು ಅಥವಾ ವರ್ಷಗಟ್ಟಲೆ ಮಳೆ ಬಾರದೇ ಇರಬಹುದು. ಸೊ ಇವೆರಡು ಕಾಮನ್, ಅತಿವೃಷ್ಟಿ ಅನಾವೃಷ್ಟಿ. ಸೊ ಅತಿವೃಷ್ಟಿಯಿಂದ ಏನಾಗ್ತದೆ, ನಿಮಗೆ ಸಾಕಷ್ಟು ಕಾಲ ಕೇಳಿರ್ಬೇಕು, ಸಿಕ್ಕಾಪಟ್ಟೆ ಫ್ಲಡಿಂಗ್ ಬರ್ತದೆ, ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ, ಮಣ್ಣು ಕೊಚ್ಕೊಂಡು ಹೋಗ್ತದೆ. ಸೊ ಹಾಗಾಗಿ ಅದಕ್ಕೆ ಸಾಕಷ್ಟು ಸೈಂಟಿಫಿಕ್ ಮೆಷರ್ಸ್ ಬಂದಿದ್ದಾವೆ, ಹಾಗಾಗಿ ಅದನ್ನು ಕೂಡ ತಾವು ಫಾಲೋ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಭತ್ತ ಬೆಳೆಯೋರು, ಮೆಣಸಿನಕಾಯಿ ಬೆಳೆಯೋರು ಅಥವಾ ಎಲ್ಲಿ ಇಂಟೆನ್ಸಿವ್ ಕ್ರಾಪಿಂಗ್ ಸಿಸ್ಟಮ್ ಇರ್ತದೆ ಅಲ್ಲಿ ನಾವು ವಾಟರ್ ಮ್ಯಾನೇಜ್ಮೆಂಟ್ ಜಾಸ್ತಿ ಮಾಡ್ತಾ ಇಲ್ಲ. ಇನ್ ದ ಸೆನ್ಸ್ ನೀರು ಎಷ್ಟು ಸದ್ಬಳಕೆಯಿಂದ ಎಷ್ಟು ಉಪಯೋಗಿಸು ಅನ್ನೋದು ನಾವು ಮಾಡ್ತಾ ಇಲ್ಲ. ನೀರು ಬಿಡೋದು ಬಿಡೋದು ಬಿಡೋದು ಬಿಡೋದು, ಆಲ್ಮೋಸ್ಟ್ ನಿಮಗೆ 5-30% ಅಷ್ಟು ಮಣ್ಣು ಸಲ್ಲಿಟ್ ಆಗಿದೆ ಅಂತ. ಸೊ ಓವರ್ ಪೀರಿಯಡ್ ಆಫ್ ಟೈಮ್ ಏನಾಗ್ತದೆ, ನಿಮಗೆ ಅದರಿಂದ ಒಂದು ಕಾಲ್ ಸಮೇತ ನಮಗೆ ಬರಲ್ಲ ಇನ್ನು ಮುಂದಿನ ವರ್ಷಗಳಲ್ಲಿ. ಸೊ ಅದನ್ನು ಕೂಡ ತಾವು ನೀರಿನ ಸದ್ಬಳಕೆಯಿಂದ ಕೂಡ ತಾವು ಮಣ್ಣನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಆಮೇಲೆ ಆರ್ಗ್ಯಾನಿಕ್ ಮೆನ್ಯೂರಿಂಗ್, ಗ್ರೀನ್ ಮೆನ್ಯೂರಿಂಗ್ ಆಗಿರ್ಬೋದು, ವರ್ಮಿ ಕಂಪೋಸ್ಟಿಂಗ್ ಆಗಿರ್ಬೋದು, ಸಾಯಿಲ್ ಅಮೆಂಡ್ಮೆಂಟ್ಸ್ ಮಾಡಿ ನಿಮ್ಮ ಹೊಲಗಳನ್ನು ಎಷ್ಟು ಚೆನ್ನಾಗಿ ತಾವು ಅದಕ್ಕೆ ಆರೋಗ್ಯವನ್ನು ಕಾಪಾಡ್ಕೊಳ್ತಿರೋ ಅದು ನಮ್ಮ ಕೈಯಲ್ಲಿದೆ. ನೀವು ಮಾಡಿಲ್ಲ ಅಂತಂದ್ರೆ ಅದನ್ನ ಡೆಡ್ ಸಾಯಿಲ್ ಅಂತ ಹೇಳ್ತೀವಿ. ಡೆಡ್ ಸಾಯಿಲ್ ಅಂದ್ರೆ ಮಣ್ಣು ಸತ್ತೋಗಿದೆ, ಅದ್ರಲ್ಲಿ ಏನೂ ಇರಲ್ಲ, ನೀವು ಏನ್ ಹಾಕೋದು ಕೂಡ ಬರಲ್ಲ. ಅದಕ್ಕೆ ನಮ್ಮ ಮಣ್ಣನ್ನು ನಾವು ಅದಕ್ಕೆ ಜೀವಂತ ಕೊಡಬೇಕಾಗಿದೆ, ಅದೆಲ್ಲ ನಮ್ಮ ಕೈಯಲ್ಲಿದೆ. ಹಾಗಾಗಿ ಎಷ್ಟು ನಾವು ಚೆನ್ನಾಗಿ ಕಾಪಾಡ್ಕೋತೀವೋ ನೆಕ್ಸ್ಟ್ ಜನರೇಷನ್ ನಮ್ಗಾಗಿರ್ಬೋದು, ನನ್ನ ಮಕ್ಕಳಿಗಾಗಿರ್ಬೋದು, ಸಮಾಜಕ್ಕೆ ಆಗಿರ್ಬೋದು, ನಾವು ಎಷ್ಟು ಮಟ್ಟಿಗೆ ನಾವು ಅದಕ್ಕೆ ಆಹಾರ ಕೊಡ್ತೀವಿ ಅನ್ನೋದಕ್ಕೆ ನಾವು ಎಷ್ಟು ಕಾರಣಭೂತ ಆಗ್ತೀವಿ ಅನ್ನೋದಕ್ಕೆ ನಾವೇ, ಬೇರೆ ಯಾರಲ್ಲ. ನಂತರ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂತಹ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಸವಣ್ಣಪ್ಪ MA ಇವರುಗಳು ಮಣ್ಣಿನ ಫಲವತ್ತತೆಯಲ್ಲಿ ಸಾವಯವ ಕೃಷಿಯ ಪಾತ್ರ, ಇದರ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು, ರೈತರು, ಸಂಘ ಸಂಸ್ಥೆಯ ಅಧಿಕಾರಿಗಳು, ಹಾಗೆಯೇ ಬೇರೆ ಬೇರೆ ಗ್ರಾಮಗಳಿಂದ ಬಂದಂತಹ ರೈತ ಬಾಂಧವರು ಈ ವಿಶ್ವ ಮಣ್ಣು ದಿನಾಚರಣೆ ಸಂದರ್ಭದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದುವರೆಗೆ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ವಿಶ್ವ ಮಣ್ಣು ದಿನಾಚರಣೆ ಕುರಿತು ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ಡಾಕ್ಟರ್ ವಿಜಿ ಬಾವಲತ್ತಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೆ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ರೈತ ಬಾಂಧವರಿಗೊಂದು ಸಿಹಿ ಸುದ್ದಿ. ರೈತ ಬಾಂಧವರೇ, ಕಲ್ಯಾಣ ಕರ್ನಾಟಕದ ಎಡೆದೊರೆನಾಡಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮೇಳವನ್ನು ದಿನಾಂಕ December 7, 8, and 9, 2024 ಮೂರು ದಿನಗಳ ಕಾಲ ಆಯೋಜಿಸಿದೆ. ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದಡಿ ನಡೆಯುವ ಈ ಕೃಷಿ ಮೇಳಕ್ಕೆ ತಮಗೆ ಆದರದ ಸ್ವಾಗತವಿದೆ. ಕೃಷಿ ಮೇಳದಲ್ಲಿ ಸಮಗ್ರ ಬೇಸಾಯಕ್ಕೆ ಸೂಕ್ತವಾದಂತಹ ಬೆಳೆ ಪದ್ಧತಿಗಳು, ಕೊಯ್ಲೋತ್ತರ ತಂತ್ರಜ್ಞಾನಗಳು, ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಇಸ್ಯಾಪ್ ಬೆಳೆ ಸಂರಕ್ಷಣೆಗೆ ನವೀನ ಮಾಹಿತಿ ತಂತ್ರಜ್ಞಾನ, ಜೈವಿಕ ಗೊಬ್ಬರ ಹಾಗೂ ಕೀಟನಾಶಕಗಳು, ಸಮಗ್ರ ಕೀಟ ರೋಗ ಹಾಗೂ ಪೋಷಕಾಂಶಗಳ ನಿರ್ವಹಣೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ, ಕುರಿ ಕೋಳಿ ಹಾಗೂ ಮೀನು ಸಾಕಾಣಿಕೆ, ಹೀಗೆ 10 ವಿಧವಾದಂತಹ ತಾಂತ್ರಿಕತೆಗಳ ಮಾಹಿತಿ ಅನಾವರಣಗೊಳ್ಳಲಿದೆ. ಈ ಕೃಷಿ ಮೇಳಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಸಹ ಕರೆತನ್ನಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಕಟಣೆ.